ಅದೆಷ್ಟು ತಾರೆ ಸೇರಿ ನಿನ್ನ ಮೋರೆ, ಅದೆಷ್ಟು ಮಿಂಚು ಮಿರುಗಿ ನಿನ್ನ ಕಣ್ಣೇ, ಅದೆಷ್ಟು ಕನಸು ಕೈಗೂಡಿ ಕನ್ಯೆಯಾದೆ ನೀನು, ಅದೆಷ್ಟು ಋತುಗಳಿಂದ ರತಿಯ ಸೃಷ್ಟಿಯಾದೆ ನೀನು, ಈ ಕಪ್ಪು ಬಿಳುಪು ಕಣ್ಣು ನೋಡಿದು ಕಲರ್, ಈ ಕಪ್ಪು ಬಿಳುಪು ಕಣ್ಣು ನೋಡಿದು ಕಲರ್, ನೂರು ಜನ್ಮ ಬರಲಿ ನೀನೆ ಲವರ್, ನೂರು ಜನ್ಮ ಬರಲಿ ನೀನೆ ಲವರ್, ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್, ನೀನೆ ದೊರಿಗೆ ಬಂದರೆ ಡರ್ ಡರ್. ಹೆಸದು ನೋಡೆ ಅದ್ಯಾವ ಸ್ಕೂಲಿನಲ್ಲಿ ಕಲಿತೆ ಇಂಥ ಕಣ್ಣ ಸನ್ನೆ, ನಿನ್ನ ಸೋಲಿಸಲು ಹೋಗಿ ನಾನು ಪಡೆದೆ ಸೊನ್ನೆ, ಈ ಪ್ರೇಮಿಗಳಿಗೆ ಇರಬಾರದೆ ಫೆದಲ್, ಈ ಪ್ರೇಮಿಗಳಿಗೆ ಇರಬಾರದೆ ಫೆದಲ್, ದೂರ ಹಾರಬಹುದಿತ್ತು ಟುಗೆದಲ್, ಓ ದೂರ ಹಾರಬಹುದಿತ್ತು ಟುಗೆದಲ್, ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್, ನೀನೆ ದುರಿಗೆ ಬಂದರೆ ಡರ್ ಡರ್, ನನಗೆ ನಿನ್ನ ಡರ್, ನಿನಗೆ ನನ್ನ ಡರ್, ನನಗೆ ನಿನ್ನ ಡರ್, ನಿನಗೆ ನನ್ನ ಡರ್, ಪ್ರೀತಿ ಅಂದ್ರೆ ಇದೇನ ವಂಡರ್, ಓ ಪ್ರೀತಿ ಅಂದ್ರೆ ಇದೇನ ವಂಡರ್, ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್, ನೀನೆ ದೊರಿಗೆ ಬಂದರೆ ಡರ್ ಡರ್. ಬಿಜಯಶ್ರೀ ಅವರ ಧ್ವನಿಯಲ್ಲಿ ಭಾವಭಾಮಯದ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಬೆಳ್ಳಿಯ ಹೂಗಳು ನಾವು ಕುಡಿ ಸವಿಯುವ ಬೇವು ಮಾವು ಬೆನ್ನ ಹಿಂದೆ ಬಂದ ಆಡೋ ಕಣ್ಣ ಮುಂದೆ ಅರಳ ಕಣ್ಣ ಮುಂದೆ ಚಿತ್ರ ಆಕ್ಸಿಡೆಂಟ್. ಕೇಳಿಬರುವ ಧ್ವನಿಗಳು ಚಿತ್ರ ಹಾಗೂ ಕುನಾಲ್ ಗಾಂಜಾವಾಲಾ ಅವರದ್ದು. ಗೀತೆಯನ್ನು ರಚಿಸಿದ್ದಾರೆ ಕನ್ನಡಿಗ ಶಿವು, ಸಂಗೀತ ನೀಡಿದ್ದಾರೆ ಲಕ್ಷ್ಮೀ ಕೇಜ್. ಚಿಗಿತು ಬಂತು ಪ್ರೀತಿ ಚಿಂತೆ ಆಸೆ ತೋಟಕ್ಕೆ ಕಿಚ್ಚಿಟ್ಟ ಹಾಗೆ ನಾನೆ ನೀನ ನೀನೆ ನಾನ ಹೂವು ತುಂಬಿ ಒಂದಾದು ಹಾಗೆ. ಚಿತ್ರ ಅಪೂರ್ವ. ಕೇಳಿಬರುವ ಧ್ವನಿಗಳು ಅನುರಾಧ ಭಟ್ ಹಾಗೂ ಗೌತಮ್ ಶ್ರೀವಾತ್ಸವ್ ಅವರದು. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್. ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಯುಗಳ ಧ್ವನಿಗಳಲ್ಲಿ ನಂಜನಗೂಡು ನಂಜುಂಡ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಕೆವಿ ರವಿಚಂದ್ರ ಅವರ ಸಂಗೀತವಿದೆ. ಬಿಡದೆ ಭಾವ ಕಲರವ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ಗಂಗಾ ಕಾವೇರಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ ಅವರದು. ಪ್ರೀತಿಸುವೆ ನಾನು ಕೂಡ ಹಂಗೇನೆ ಪ್ರೀತಿಸುವೆ, ಆದರೆ ಬರು ಪ್ರೀತಿಯ ಹೇಳೋಕೆ ಹೊಸ ಹೆದರಿಕೆಗಳು ಇಲ್ಲಿ ತಡೆಯುತ್ತಿವೆ. ಹಂಗಾದರೂ ನಮ್ಮ ಹೃದಯಗಳು ಏನು ಬೇಕೋ ಅದನ್ನು ಪಡೆಯುತ್ತಿವೆ. ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ. ಹಗಲು ಇರುಳು ಇರುಳು ಹಗಲು ಒಂದೇ ಎದೆ ಬಡಿತ. ಈತ ಕಠಿಣಿತ ತಗು ಹೇಳುತ್ತಿದೆ ಜೀವವನ್ನು ಜೀವನವನ್ನೇ ನಾ ಬರೆದಿಡುವೆ ಎಂದು ನಿನಗಂತ. ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ. ಗಂಗಾ ಕಾವೇರಿ ಚಿತ್ರದ ಇನ್ನೊಂದು ಗೀತೆ ಕೇಳಿಬರುವ ಧ್ವನಿಗಳು ಸುನೀತಾ ಹಾಗೂ ಶ್ರುತಿ ಶ್ರೀನಾಥ್ ಅವರವು. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್. ಒಡವರ ಕೋಲು ಮೇದರ ಡೋಲು ಹುತ್ತರಿ ಕೋಲಿಟ್ಟು ಇಟ್ಟು ಕಟ್ಟಿರು ಮಾಲು ಪೀಚೆ ಕಟ್ಟಿ ಮಂಡೆ ತುಣಿಯುತ್ತು ಉಟ್ಟು ತೊರೆ ಕೋಲ್ ಚಲ ತೊರೆ ಕೋಲ್ ಕೊಡವರ ಒಳಗಿನ ಕುಪ್ಪಸದೊಳಗಿನ ಧ್ವಜವು ಹಾರುವುದು. ಕೊಡವರ ಕೋಲು ಮೇದರ ಡೋಲು ಹುತ್ತರಿ ಕೋಲಿಟ್ಟು ಇಟ್ಟು ಜಪ್ಪೈಕೋ ಜಪ್ಪೈಕೋ ಮಾಲು ಪೀಚೆ ಕಟ್ಟಿ ಮಂಡೆ ತುಣಿಯುಟ್ಟು ಉಟ್ಟು ತೊರೆಕೋ ಅಚ್ಚಲೆ ತೊರೆಕೋ. ಕಾವೇರಿ ಮಗನ ಮನಸಲ್ಲಿ ಯಾಕೆ ಖಡ್ಕ ಹಿಡಿತೀಯ ಕೊಡವರ ಗಂಡುಗಳು ಮಾತಿಗೆ ತಪ್ಪಲು ಮರಣವು ಖಂಡಿತ ಕೊಡವರ ಹೆಣ್ಣುಗಳು ಪ್ರೀತಿಯ ಮರೆತರೆ ಸಾವೇ ನಿಶ್ಚಿತ. ಅಸಲಿ ನಕಲಿ ಅಸಲಿ ನಕಲಿ ಚಿಂತೆಯಿಲ್ಲ ಪ್ರೀತಿ ಮಾಡಿದರೆ ಕೊಡವರ ಕೋಲು ಮೇದರ ಡೋಲು ಹುತ್ತರಿ ಕೋಲಿಟ್ಟು ಇಟ್ಟು ಜಪ್ಪೈಕೋ ಅಜಪ್ಪೈಕೋ ಗಟ್ಟಿರು ಮಾಲು ಪೀಚೆ ಕತ್ತಿ ಮಂಡೆ ತುಳಿಯುಟ್ಟು ಉಟ್ಟು ತೊರೆಕೋ ಅಜಪ್ಪೈಕೋ. ಗ್ರಾಮ ದೇವತೆಯ ಮುಡಿಮೇಲಾಣೆ ಇಟ್ಟಿನ ಪ್ರೀತಿಯ ಕೊಡವರ ಹೆಣ್ಣುಗಳ ನಿಂತರೆ ಭೂಮಿ ತಿರುಗಲ ಕೊಡವರ ಗಂಡುಗಳ ಹೆಜ್ಜೆಗಳು ತಪ್ಪಿದರೆ ದೇವರು ಕ್ಷಮಿಸಲ ಪದ್ಯ ವಾದ್ಯ ಪದ್ಯವಾದ್ಯದ ಮಧ್ಯ ಕುಣಿದು ಪ್ರೀತಿಸುವ ಸದ್ಯ ಕೊಡವರ ಕೋಲು ಮೇದರ ಡೋಲು ಹುತ್ತರಿ ಕೋಲಿಟ್ಟು ಇಟ್ಟು ಜಪ್ಪೈಕೋ ಜಪ್ಪೈಕೋ ಕಟ್ಟಿರು ಮಾಲು ಪೀಚೆ ಕತ್ತಿ ಮಂಡೆ ತುಣಿಯುಟ್ಟು ಉಟ್ಟು ತೊರೆಕೋ ಚಲ ತೊರೆಕೋ. ಕೊಡವರ ಒಳಗಿನ ಕುಪ್ಪ ಕಲ್ಪಸದೊಳಗಿನ ಧ್ವಜವು ಹಾರುವುದು. ಚಿತ್ರಗೀತೆ.